ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧ ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಖಾತೆ ಕಟಣೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಜಲ್ ಕಾ ಪರಂತು ಸಭೀ ಡಾಲೇ ಸಬ್ ನಹೀ ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ ಸಚ್ ಹೈ. भाई मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ಕೇಳುಗರೆ, ಇಂದಿನ ಕಿಸಾನವಾಣಿಯಲ್ಲಿ ಸಂದರ್ಶನ ಕೇಳುವಿರಿ. ಈಗ ನಮ್ಮ ಜೊತೆಯಲ್ಲಿ ವೆಂಕಟರಮಣ್ ಗೋಪಾಲ್ ಭಟ್ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ತಟಗಾರ್ ಗ್ರಾಮದವರು. ಅವರು ತರಕಾರಿ ಬೆಳೆಯಾದಂಥ ಮಾಡಹಾಗಲ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇವತ್ತು ಹೆಚ್ಚಿನ ಬೇಡಿಕೆ ಇರುವಂಥ ಒಂದು ತರಕಾರಿ ಬೆಳೆ ಅದು. ಅವರ ಕೃಷಿ ಅನುಭವವನ್ನು ಈಗ ನಾವು ಕೇಳೋಣ. ನಮಸ್ಕಾರ ಭಟ್ರೆ. ನಮಸ್ಕಾರ. ಜಮೀನಲ್ಲಿ ನಾನೊಂದು 10 ಗುಂಟೆ ಜಾಗದೊಳಗೆ ಮೋಡಹಾಗಲ ಅಂತೇಳಿ ತರಕಾರಿಯನ್ನು ಬೆಳೀತಾ ಇದ್ದೇನೆ. ಆ 10 ಗುಂಟೆ ಒಳಗೆ 300 ಸಸಿಗಳನ್ನು ನೆಟ್ಟಿದ್ದೇನೆ ನಾನು. 300 ಸಸಿ ಅಂದ್ರೆ ಅದು ಉದ್ದವಾಗಿ ಮಡಿ ಮಾಡಿ ಸಸಿಯಾಗಿ ದೊಡ್ಡಾಗಿ ಹೂಗಾಗಿ ನಮಗೆ ಫಲ ಒಂದು ತಿಂಗಳಕ್ಕೆ ಫಲ ಶುರು ಆಗ್ತದೆ. ಆದರೆ ಅದು ಫಲ ಶುರು ಆಗಬೇಕಿದ್ರೆ ಗಂಡು ಹೂಗು ಹೆಣ್ಣು ಹೂಗು ಅಂತೇಳಿ ಪ್ರತ್ಯೇಕ ಇರುತ್ತೆ ಎರಡು. ಆ ಗಂಡು ಹೂಗನ್ನು ತಂದು ಹೆಣ್ಣು ಬಳ್ಳಿಯ ಹೂವಿಗೆ ಪಾಲಿಮೇಷನ್ ಮಾಡಬೇಕು. ಅದು ಒಂದು ಗಂಡು ಹೂಗು ಇದು 10-12 ಹೆಣ್ಣು ಹೂಗಿಗೆ ಒಂದು ಹೂಗಿನಿಂದ ಪಾಲಿಮೇಷನ್ ಮಾಡಿ ಗಂಡು ಹೂಗಿನಿಂದ 14 ಹೂಗನ್ನು ಹೆಣ್ಣು ಹೂಗಿನ ಪಾಲಿಮೇಷನ್ ಆಗುತ್ತೆ. ಅದು ಮತ್ತೆ ಕಾಯಿ 12-15 ದಿವಸಕ್ಕೆ ಪಾಲಿಮೇಷನ್ ಮಾಡಿ 15 ದಿವಸ ಕಾಯಿ ಕಟಿಂಗ್ ಬಂದ್ಬಿಡ್ತದೆ. ಒಂದು ಕಾಯಿ ಸಾಮಾನ್ಯ 150-200 ಗ್ರಾಂ ತೂಕದ್ದಾಗಿರುತ್ತೆ ಒಂದೇ. ಅದು ಮತ್ತೆ ಬಹಳ ಪೌಷ್ಟಿಕಾಂಶದ ಕಾಯಿ ಇದು. ಸಾಮಾನ್ಯ ಸೀಕ್ನವ್ರಿಗೆ ಸಹ ಅದನ್ನ ಬೇಯಿಸಿ ಅದರ ಪಲ್ಲೆ ಅಥವಾ ಅದರ ಪದಾರ್ಥಗಳನ್ನ ಮಾಡಿ ತಿನ್ಸಬಹುದು. ಅಷ್ಟು ಪೌಷ್ಟಿಕಾಂಶ ಅದೇ ಅದರೊಳಗೆ. ಹಾಗಾಗಿ ಅದಕ್ಕೆ ಆ ಪ್ರಮಾಣದಲ್ಲಿ ಅದಕ್ಕೆ ಬೇಡಿಕೆ. ಒಂದು ಸಲ ಬಳ್ಳಿ 4 ಕಾಯಿ ನಾನು ಶನಿವಾರ 1 ದಿವಸ ಬುಧವಾರ 1 ದಿವಸ ಕಾಯಿ ಕೊಯ್ತೇನೆ. ಕಾಯಿ ಕೊಯ್ಬೇಕಿದ್ರೆ ಒಂದು ದಿವಸ ಕೊಯ್ದದ್ದು ಶನಿವಾರ ಕೊಯ್ದದ್ದು ಸಾಧಾರಣ 18-20 ಕೆಜಿ, ಬುಧವಾರ ಕೊಯ್ದದ್ದು 18-20 ಕೆಜಿ. ಅಂದರೆ 8 ದಿವಸಕ್ಕೆ ನಾನು ಸರಾಸರಿ 40 ಕೆಜಿ ಕಾಯಿ ಆಗಿ ಅಂದರೆ ಮಿಶ್ರ ಅಂದರೆ ಈಗ ಅಡಿಕೆ ತೆಂಗು ಭತ್ತ ಕಬ್ಬು ಇಷ್ಟು ಬೆಳಿತೇನೆ ನಾನು 3.5 ಎಕರೆ ಭಾಗಾಯಿಸಲ್ಲಿ. ಇದನ್ನು ಒಂದು ಸೈಡಿಗೆ ಒಂದು 5-8 ಗುಂಟೆ ಜಾಗದಲ್ಲಿ ಬೆಳೀತಾ ಇದ್ದೇನೆ. ನಾನು ಎಲ್ಲ ಬೆಳೆಗಿಂತ ಈ ಬೆಳೆಯಲ್ಲೇ ಜಾಸ್ತಿ ಲಾಭ ಕಾಣಿಸ್ತಾ ಇದೆ. ಅಂದರೆ ಜನರಿಗೂ ಅನುಕೂಲ. ತರಕಾರಿ ಒಂದು ಸಲ ನೆಟ್ಟಬಿಟ್ರೆ ನಮಗೆ ಸಾಧಾರಣ 5 ವರ್ಷದ ತನಕ ಅದರದ್ದೇ ಗಡ್ಡೆ ಹೊಸ ಹೊಸ ಚಿಗುರು ಬರ್ತದೆ. 4 ತಿಂಗಳು ಆಯಿತು ಅಂದ ಕೂಡಲೇ ನೆಲದಿಂದ ಒಂದು 4 ಇಂಚ್ ಬಿಟ್ಟು ಬುಡ ಕಟ್ ಮಾಡಿಬಿಡ್ಬೇಕು. ಹಿಂಗೆ ಸಾಮಾನ್ಯ 4-5 ವರ್ಷದವರೆಗೆ ಅದೇ ಒಂದೇ ಬುಡದಲ್ಲಿ ನಾವು ಪ್ರತಿ 4 ಮಾಡಬೇಕು, ಲೇಬರ್ಸ್ ಕಟ್ ಮಾಡ್ಬೇಕಂತೇಳಿಲ್ಲ. ಒಂದ್ಸಲ ನೆಟ್ಬಿಟ್ರೆ ಒಂದು 4-5 ವರ್ಷ ನಾವು ಅದನ್ನೇ ಪೀಕ್ ತಗೊಳ್ತಾ ಇರಬಹುದು. ಆ ರೀತಿಯಲ್ಲಿ ನಮಗೆ ಲಾಭ. ಮತ್ತೆ ಒಂದು ವಾರಕ್ಕೆ ಸಾಮಾನ್ಯ 10 ಗುಂಟೆಗೆ ಈಗ ನಾನು 40 ಕೆಜಿಯನ್ನು ಬೆಳಿತೇನಲ್ಲ 10 ಗುಂಟೆ ಜಾಗದಲ್ಲಿ, ಒಂದು ಕೆಜಿ ಅಂತ ಮಿನಿಮಮ್ ಸಿಕ್ಕೇ ಸಿಗತ್ತೆ ನಮ್ಮ ಕೆಜಿಗೆ. ರೇಟ್ ಯಾರು ಫಿಕ್ಸ್ ಮಾಡೋದು? ರೇಟು ನಾವು ಇಲ್ಲಿ ಮಾರ್ಕೆಟ್ ಬಂದು ಒಯ್ಯುವುದೇ ಆ ರೇಟು. ನೀವು ಸ್ವಲ್ಪ ಇನ್ನು ಜಾಸ್ತಿ ಮಾರ್ಬಾರ್ದು, ಮಾರ್ಕೆಟ್ ಮಾಡ್ಲಿಕ್ಕೆ 20 ಕೆಜಿ ಒಬ್ಬನೇ ತಗೊಳ್ಳೋದಾದ್ರೆ 150-160 ರೂಪಾಯಿ ಕೊಟ್ಟೆ ತಗೊಳ್ತಾನವ. ಈ 1 ಕೆಜಿ 2 ಕೆಜಿ ಚಿಲ್ಲರೆ ತಗೊಳ್ಳುವ 200 ರೂಪಾಯಿಗೂ ತಗೊಳ್ತಾನೆ, 175 ರೂಪಾಯಿಗೂ ತಗೊಳ್ತಾನೆ. ಹಾಗಾಗಿ ನಾನು ಹೋಲ್ಸೇಲ್ ಪ್ರತಿ ದಿವಸ ಬೆಳಿಗ್ಗೆ ಇವತ್ತು ಆದ ಹೂವಿಗೆ ಗಂಡು ಹೂವಿನ ಪಾಲಿಮೇಷನ್ ಪ್ರತಿ ದಿವಸ ಆಗಬೇಕು. ಒಂದು ದಿವಸ ನಾಳೆಗದು ಕಾಯಿ ಬೀಳ್ತದೆ, ಹೊಸ ಹೂಗಾಗ್ತದಲ್ಲ, ಆ ಹೊಸ ಹೂಗಿಗೆ ಮತ್ತೆ ಪಾಲಿಮೇಷನ್ ಅಂದ್ರೆ ಪ್ರತಿ ದಿವಸ ಹೂಗಾಗ್ತಾ ಇರ್ತದಲ್ಲ, ಒಂದಾದ ಕೂಡಲೇ ಒಂದು ಅದು ನಾವು ಮಾಡ್ತಾ ಇರ್ಬೇಕಿಷ್ಟೆ. ಈಗ 300 ಬೆಳಿಗ್ಗೆ ನೀವು ಪರಾಗಸ್ಪರ್ಶ ಮಾಡ್ತಿರಲ್ಲ, ಒಬ್ಬರು ಆದ್ರೆ ಸಾಕಾಗುತ್ತಾ ಅಥವಾ ಇಬ್ರು ಬೇಕು? ಒಬ್ಬರಿಗೂ 1 ಗಂಟೆ ಒಳಗೆ ಮುಗಿಸಿ ಬಂದ್ಬಿಡ್ತೇನೆ ನಾನು. 1 ಗಂಟೆ 300 ಬಳ್ಳಿಗೂ 12-14 ವರ್ಷದ ಅವನು ನನ್ನ ಸಂಗಡ ಬಂದು ಅವನು ಮಾಡೋವನೆ ಮಾಡಬಹುದು. ಅಷ್ಟು ಏನು ಈಜಿ ಕೆಲಸ, ಹೂ ಅರಿಯೋದು ಮುಟ್ಕೊಂತ ಹೋಗ್ಬೇಕು. ಹೌದು, ಅಷ್ಟು ತ್ರಾಸೆ ಇಲ್ಲ, ಭಾರಿ ಲಾಭದಾಯಕದ ಕೆಲಸ. ಹಂಗಾದ್ರೆ ಇದಕ್ಕೆ ಆಳು ಬಾಳ ಬೇಕು, ದಿನ ಪಾಲಿನೇಷನ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬಹುದು, ಒಂದು 15-20 ಗುಂಟೆಯಲ್ಲೂ ಮಾಡಬಹುದು. ಅದು ನನಗೆ ಜಾಗ ಅನುಕೂಲ ಇಲ್ಲ ಅಂತೇಳಿ ಅಷ್ಟೇ ಮಾಡ್ತಾ ಇದ್ದೇನೆ. ಈಗ ಹೊಸದಾಗಿ ಜಾಗೆ ಮಾಡ್ತಾ ಇದ್ದೇನೆ ಈಗ, ಆದ್ರೆ ಜಾಗೆ ನೀರಾವರಿ ಇದು ಮತ್ತೆ ಸ್ವಲ್ಪ ನನ್ನ ಏರಿಯಾದಿಂದ ಹೊರಗೆ ಫಾರೆಸ್ಟ್ ಜಾಗೆ ಬಂತು, ಅಲ್ಲಿ ಸ್ವಲ್ಪ ತಕರಾರನ್ನು ಮಾಡ್ತಾ ಇದ್ದಾರೆ ಫಾರೆಸ್ಟ್ ಖಾತೆಯವರು. ಅಲ್ಲಿ ಮಾಡಬೇಡಿ, ನಮ್ಮ ಜಾಗೆ ಹಾಳಾಗ್ತದೆ ಅಂತ ಹೇಳಿ ಫಾರೆಸ್ಟ್ ಖಾತೆಯವರು ತಕರಾರು. ಇಲ್ಲೇ ಹೋದ್ರೆ ನಾನು ಮತ್ತೆ 1 ಎಕರೆ ಮಾಡುವಷ್ಟು ಮನಸ್ಸಿತ್ತು ನನಗೆ. ಇಳಿಜಾರು ಇರಬೇಕು, ಇಂಥ ಮಣ್ಣು ಇರಬೇಕು, ಹಿಂಗೆ ತಯಾರಿ ಮಾಡಬೇಕು, ಹಂಗೆಲ್ಲ ಇರ್ತದೆ. ಏನಿಲ್ಲ, ಸ್ವಲ್ಪ ಇಳಿಜಾರು ಆದ್ರೆ ಬಹಳ ಒಳ್ಳೇದು, ನೀರು ಮಳೆಗಾಲದಲ್ಲಿ ಬಸಿದು ಹೋಗುವಂಗೆ ಇದ್ಬಿಟ್ರೆ ಬಹಳ ಒಳ್ಳೇದಾಗ್ತದೆ. ಮತ್ತೆ ಅದಕ್ಕೆ ನಾವು ಮಡಿ ಮಾಡುವುದರಿಂದ, ಉದ್ದ ಮಡಿ ಮಾಡಿ ಅದರೊಳಗೆ ನೆಡುವುದಾದ್ರಿಂದ ಆ ಮಡಿಯಿಂದ ನೀರು, ಅದಕ್ಕೆ ಕೆಂಪು ಮಣ್ಣು ಕಪ್ಪು ಮಣ್ಣು ಯಾವುದು ಸಂಬಂಧ ಇಲ್ಲ, ಯಾವ ಮಣ್ಣಲ್ಲೂ ಬೆಳೀತದೆ, ಪ್ರತಿ ಯಾವುದೇ ಜಾಗದಲ್ಲೂ ಬೆಳೀತದೆ. ವಾರಕ್ಕೆ 1 ದಿವಸ ನಾವು ಮೈಕ್ರೋಜೆಟ್ ಮಾಡಿದ್ದೀನಿ ನಾನು ನೀರಾವರಿ, ಅಷ್ಟ ಕೊಟ್ಟರಾಯ್ತು, ನಿಲ್ಲಬಾರ್ದು ಅಲ್ಲಿ. ಈಗ ಕೆಲವೊಂದು ಚಪ್ರ ಹಾಕ್ತಾರೆ, ಇಲ್ಲಾಂದ್ರೆ ಕೆಲವೊಂದಷ್ಟು ಕೋಲಿನ ಆಸರೆ ಕೊಡ್ತಾರೆ, ನೀವೇನ್ ಮಾಡ್ರಿ? ನಾನು ಈ ಬಲೆ ಸಿಗತ್ತಲ್ಲ ಜಾಳಿಗೆ, ಆ ಜಾಳಿಗೆಯನ್ನು ಕಟ್ಟಿಯನ್ನು ಬಿಗಿದು ಮೇಲೆ ಆ ಜಾಳಿಗೆಯನ್ನು ಎಳೆದು ಬಿಟ್ಟೆ ನಾನು, ಅದಕ್ಕೆ ಹಬ್ಬಿ ಹೋಗ್ತದಲ್ಲ, ನಮ್ಮ ಕೈಗೆ ಸಿಗಬೇಕಲ್ಲ ಹೂಗು ಪರಾಗ ಮಾಡಲಿಕ್ಕೆ, ಅಷ್ಟಕ್ಕಾಗಿ ನಾನು ತಗ್ಗ ಇಟ್ಟೇನೆ ಅದು 6 ಫುಟ್ ಪರಾಗಸ್ಪರ್ಶ ಮಾಡಲಿಕ್ಕೆ. ಅದರ ಮೇಲೆ ಹೋದ್ರೆ ಪಾಲಿಮೇಷನ್ಗೆ ಸಿಗುವುದಿಲ್ಲಲ್ಲ, ಆ ಕಾರಣದಿಂದ ನಾನು ಜಾಳಿಗೆ. ಮಳೆಗಾಲದಲ್ಲಿ ಸಹ ಕಾಯಿನೇ 4 ತಿಂಗಳ ಕಾಯಿ ಒಂದು ಸಲ ನಾವು ಮಾಡಿಬಿಟ್ರೆ, ನಂತರ ಮತ್ತೆ ಬುಡದಲ್ಲಿ 4 ಇಂಚು ಬಿಟ್ಟು ಕಟ್ ಮಾಡಿಬಿಟ್ರು ಬಳ್ಳಿ, ಹೊಸ ಕೊಡಿ ಬಂದ್ಬಿಡ್ತದೆ. ಅವಾಗ ಎಲ್ಲಾದ್ರೂ ಇಲ್ಲ, ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳಿನ ಗೊಬ್ಬರ ಸಾಕು, ಅಷ್ಟೇ, ಅದೇ ಹಾಕ್ತಾ ಇದ್ದೇನೆ ನಾನು. ಮತ್ತೆ ಔಷಧಿ ಯಾವುದೇ ಹೊಡೆಯುದಿಲ್ಲ, ಈ ಪತಂಜಲಿಯವರ ಔಷಧಿಯನ್ನು ಹೊಡಿತೇನೆ ನಾನು, ಗೋಮೂತ್ರದ ಔಷಧಿ ಕೊಡ್ತಾರಲ್ಲ ಅದು ಅಷ್ಟೇ. ಮನೆಯಲ್ಲಿ ಆಕಳು ಇತ್ತಂದ್ರೆ ಅದನ್ನ ಹೊಡಿಬಹುದು, ಅದನ್ನೇ ಹೊಡಿಬಹುದು. 1 ಲೀಟರ್ ಆಕಳು ಗೋಮೂತ್ರಕ್ಕೆ 10 ಲೀಟರ್ ನೀರು ಬೆರೆಸಿ ಅದನ್ನು ಹೊಡಿಬಹುದು, ಬೆಸ್ಟ್ ಆಗ್ತದೆ. ಅದಕ್ಕೆ ರೋಗ ಕೀಟ ಏನೂ ಬಂದಿಲ್ಲ? ಏನೂ ಬಂದಿಲ್ಲ ನಂದಕ್ಕೆ, ಇನ್ನೂವರೆಗೆ ಯಾವುದೇ ರೋಗ ಇಲ್ಲ, ಒಳ್ಳೆ ಪೀಕ್ ಕೊಡ್ತಾ ಇದೆ, ಮಾಡಬಹುದು. ಹಂದಿ ಬಂದಿಲ್ಲ ಇನ್ನೂವರೆಗೆ, ಹಂದಿ ಬಂದೇ ಇಲ್ಲ. ಈಗ ತೇವಾಂಶ ಆರಬಾರ್ದು ಅಂತೇಳಿ ಎಷ್ಟೋ ಜನ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತಾರೆ. ನಾನು ಪ್ಲಾಸ್ಟಿಕ್ ಮುಚ್ಚಿಲ್ಲ, ನಾನು ಈ ತೆರಕು ಗುಡ್ಡೆ ಮಲ್ದ ಕಸ ಗಿಸನ್ನು ಆ ಓಳಿ ಮಡಿಯ ಮೇಲೆ ಮುಚ್ಚಿ ಸ್ವಲ್ಪ ಬಿಸಿಲು ನೆಳಲು ತಾಗದೆ ಇದ್ದಂಗೆ ಮಾಡಿ ಇಟ್ಟೇನೆ ಅಷ್ಟೇ. ಮತ್ತೆ ಏನು ಮಾಡಿದೆ, ಬಿಸಿಲು ಜಾಗ ಬೇಕು. ಹಾಗಾಗಿ ಇದನ್ನು ಕಸಿ ಮಾಡಿ ಅಥವಾ ಬೇರೆ ರೀತಿಯಿಂದ ಗಡ್ಡೆ ಮಾಡಿ ಗಡ್ಡೆ ಮೂಲಕ ಮಾಡಬೇಕು ಅಂತ ಹೇಳಿದ್ರೆ, ಈಗ ಆಲೂಗಡ್ಡೆ ಅಂತವೆಲ್ಲ ಕೂಡ ಹಂಗೆ ಮಾಡ್ತಾರೆ, ಕಟ್ಟು ಮಾಡ್ತಾರಲ್ಲ ಕೆಸನಗಡ್ಡೆ, ಇದೆಲ್ಲ ಗಡ್ಡೆಯಿಂದಾನೇ ಆಗುವುದು, ಬೀಜ ಇಲ್ಲ, ಇದು ಗಡ್ಡೆಯಿಂದಾನೇ ಮಾಡಬೇಕು. ಇಂಚು ಉದ್ದದ ಸಿಕ್ಕುತ್ತೆ, ಇದು 4-6 ಇಂಚ್ ಉದ್ದ ಗಡ್ಡೆ ಸಿಗತ್ತೆ, ಅದನ್ನು ಸಾಮಾನ್ಯ 8-10 ಪೀಸ್ ಮಾಡಬೇಕು. ಪೀಸ್ ಮಾಡಿ ಅದಕ್ಕೆ ಈ ದ್ರಾವಣ ಸಿಗತ್ತೆ, ಮೊಕೆ ಬರುವುದು, ಬೇರು ಬರುವುದು, ರೂಟ್ ಪೌಡರ್ ಅಂತೇಳಿ, ಆ ರೂಟ್ ಪೌಡರ್ ಹಚ್ಚಿ ನಾವು ತಂಪಿನೊಳಗೆ ಇಟ್ಟು ಸ್ವಲ್ಪ ತೇವಾಂಶ ಒಣಗದಿದ್ದಂಗೆ ನೋಡ್ಕೊಂಡ್ಬಿಟ್ರೆ 15-20 ದಿವಸಕ್ಕೆ ಹೊಸ ಮತ್ತೆ ಅದಕ್ಕೆ ಆ ಗಡ್ಡೆಗೆ ಮೊಕೆ ಬರುತ್ತೆ. ಆ ಗಡ್ಡೆಯನ್ನು ನಾವು ಕೊಟ್ಟೆ ಒಳಗೆ ಹಾಕಿ, ಪ್ಲಾಸ್ಟಿಕ್ ಕೊಟ್ಟೆ ಒಳಗೆ ನಾವು ಒಂದು ಶಶಿ ಮಾರಾಟ ಆಗುತ್ತೆ. ಅದು ನಾನು ಮಾರ್ತಾನೂ ಇದ್ದೇನೆ, ಅದು ನನ್ನಲ್ಲಿ ಅದೇ ಶಶಿ ಅದೇ. ಗಿಡ ಆಗು ಮುಟ್ಟ ಸಣ್ಣ ಬಳ್ಳಿ 1 ಫೂಟ್ ಬರುವ ಮುಟ್ಟ ಸ್ವಲ್ಪ ನೆರಳಲ್ಲಿ ಇಟ್ಬಿಟ್ರೆ ಮುಗೀತು, ಏನು ಬೇಡ ಅದಕ್ಕೆ ಆ ಬಳ್ಳಿ ಆಗಿ ಬರುತ್ತೆ ಅದು. ಅವಾಗ ಅದು ಅದಕ್ಕೆ ಆಧಾರ ನಿಂತ್ಕೊಳ್ಳಿಕ್ಕೆ ಬಳ್ಳಿ. ಮಣ್ಣಲ್ಲಿ ಕೂಡ ಬೆಳೆಸಬಹುದು, ಇಲ್ಲ ಕೋಕೋ ಪಿಟ್ ಅಂತದೇನು ಬೆಳೆಸಬಹುದು? ಇಲ್ಲ, ಮಣ್ಣಲ್ಲೇ ಒಳ್ಳೇದು, ಮಣ್ಣೇ ಒಳ್ಳೇದು, ಮಣ್ಣಲ್ಲಿ ಬಹಳ ಬೆಸ್ಟ್ ಆಗತ್ತೆ ಅದು. ಎಷ್ಟು ಸಸಿ ತಯಾರು ಮಾಡಿ ಮಾರ್ತೀರಿ? ನಾನು ಎಷ್ಟು ಅಂದ್ರೆ ಒಂದು 300 ಸಸಿ ಮಾರಾಟ ಮಾಡ್ತೇನೆ. ನಾನು 35-45 ರೂಪಾಯಿವರೆಗೂ ಒಂದು ಸಸಿಯನ್ನು ಮಾರ್ತಾ ಇದ್ದೇನೆ, ಈ ಲೆಕ್ಕದಲ್ಲಿ ಮಾರ್ತಾ ಇದ್ದೇನೆ. ಹಾಗೆ ನಾನು ಒಳ್ಳೆ ಪ್ರಾಫಿಟ್ ಮಾಡುವಂತವ್ರಿಗೆ ಭಾರಿ ಸುಲಭದ ಕೆಲಸ. ಮತ್ತೆ ಹಾಡ್ಕೊಂತ ಮಾಡಬಹುದು, ಆಟ ಆಡ್ಕೊಂತ ಪಾಲಿನೇಷನ್ ಮಾಡಬಹುದು. ಆಟ ಆಡ್ತಾ ಪಾಲಿನೇಷನ್ದಲ್ಲೂ ನಾನು ಪಾಲಿನೇಷನ್ ಚಸ್ಮಾ ಇಲ್ಲ ಏನಿಲ್ಲ, ಪಾಲಿನೇಷನ್ ಮಾಡಿ ಬಂದ್ಬಿಡ್ತೇನೆ. ಅಂದ್ರೆ ದೊಡ್ಡ ಹೂಗಾದ್ರಿಂದ ದೊಡ್ಡ ಹೂಗು ದಾಸವಾಳ ಹೂಗು, ದಾಸವಾಳ ಹೂಗದಷ್ಟು ದೊಡ್ಡ ಹೂಗು ಒಂದು ಹೂಗು ಆಗುತ್ತೆ. ಅದು ಅದರಿಂದ ನಮಗೆ ಕಣ್ಣಿಗೆ ಅಷ್ಟು ಸೂಕ್ಷ್ಮ ಆಗುದಿಲ್ಲ, ಅದು ನಾವು ಲಘು ಮಾಡ್ತಾ ಹೋಗ್ಲಿಕ್ಕೆ ಅನುಕೂಲ. ಚಪ್ರಕ್ಕೂ ಹರಡಬಹುದು. ಆದ್ರೆ ಪಾಲಿನೇಷನ್ ಮಾಡ್ಲಿಕ್ಕೆ ನಮ್ಮ ಹೂಗು ಕೈಗೆ ಹೋಗ್ತದೆ, 2-3 ದಿವಸದೊಳಗೆ ಉದುರು ಬಿದ್ದೋಗ್ತದೆ. ಒಂದು ವೇಳೆ ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆಗೆ ಮಾಡಬಹುದು. ಇವತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾಳೆಗೆ ಅದ್ರ ಹೆಸಳೆಲ್ಲ ಉದುರು ಬಿದ್ದೋಗುತ್ತೆ ಹೂಗಿಂದು. ನೀವು ನಾಳೆ ಪಾಲಿನೇಷನ್ ಮಾಡಿದ್ರೆ ನಿಂತು ಬಿಡುತ್ತೆ. ಇವತ್ತೇ ಮಾಡ್ಬೇಕು ಅರ್ಜೆಂಟ್ ಅಂತ ಹೇಳಲ್ಲ, ನೀವು ನಾಳೆ ಸಂಜೆ ಒಳಗೆ ಮಾಡಿದ್ರು ಇಟ್ಕೊಳ್ತದೆ. ಮಳೆಗಾಲದಲ್ಲಿ ಒಂದ್ ಹೂಗಿನ ಪಾಲಿನೇಷನ್ ಮಾಡಿದ ಕೂಡಲೇ ಅಥವಾ ಹೂಗು ತಲೆ ಹಿಂಗ್ ಕೆಳಗಾಗಿ ಉಳಿದ್ರು ನಡೀತದೆ. ಅಂದ್ರೆ ಪಾಲಿನೇಷನ್ ತೊಳ್ಕೊಂಡು ನಿಮಿಷ ಕಡೆಗೆ ಏನು ತೊಂದರೆ ಇಲ್ಲ. ನೀರು ಒಂದ್ ವಾರಕ್ಕೊಂದ್ಸಲ ನಾ ಮೈಕ್ರೋಜೆಟ್ ಮಾಡಿದ್ದೇನೆ. ವಾರಕ್ಕೊಂದ್ಸಲ ಒಂದ್ 1/2 ಗಂಟೆ ಒಂದ್ 3/4 ಗಂಟೆ ಪಂಪ್ ಚಾಲು ಮಾಡಿಬಿಟ್ರೆ ವಾರಕ್ಕೊಂದ್ಸಲ ಆರಾಮಾಗುತ್ತೆ. ನಂತರ ಬುಧವಾರ 2 ದಿವಸ ಕಟಾವ್ ಮಾಡ್ತೇನೆ. ಆ 300 ಬಳ್ಳಿಗೆ ನಾನು 18-20 ಕೆಜಿ ಒಂದ್ಸಲ ಕಟಿಂಗ್. ಶನಿವಾರ ಬುಧವಾರ ದಿವಸವು 18-20 ಕೆಜಿ, ಒಂದ್ ವಾರಕ್ಕೆ 40 ಕೆಜಿ ಸರಾಸರಿ ನಾನು ಮಾರಾಟ ಮಾಡ್ತಾ ಇದ್ದೇನೆ. ಈಗ ಒಂದ್ ವಾರಕ್ಕೆ ಅಷ್ಟಾಯ್ತು, ಒಟ್ಟು ಎಷ್ಟು ವಾರಗಳು ಈ ರೀತಿ ಕಟಾವ್ ಬರ್ತದೆ? 4 ತಿಂಗಳ 16 ವಾರ ಬೆಳೆದು ಹೋದ್ರೆ, ಬಾಳ ಬೆಳೆದ್ರೆ ಒಳಗೆ ಬೀಜ ಗಟ್ಟಿ ಆದ್ರೆ ನಮಗೆ ಮಾರ್ಕೆಟ್ ನಲ್ಲಿ ಸ್ವಲ್ಪ ಬೀಜವನ್ನು ತೆಗೆದು ಒಗೆಯುವುದು ವೇಸ್ಟ್ ಆಗತ್ತೆ ಅಂತ ಹೇಳಿ ರೇಟ್ ಕಡಿಮೆ ಮಾಡ್ತಾರೆ. ಸ್ವಲ್ಪ ಎಳೆ ಕೊಯ್ದ್ರೆ ಬೀಜ ಸಹಿತ ಕೊಚ್ಚಾಕ್ಬಹುದು. ಈಗ ನಾವು ಏನು ಬಾಜಿ ಏನಾದ್ರು ಮಸಾಲೆ ಮಾಡ್ಲಿಕ್ಕೆ ಬೀಜ ಸಹಿತ ಎಲ್ಲ ಒಟ್ಟೆಂಪು ತರಕ್ ಬರತ್ತೆ ನಮಗೆ ತಿಳಿತದೆ. ಅದು ಸ್ವಲ್ಪ ಕೆಂಪು ಕಡೆ ತಿರುಗಿತಂದ ತಕ್ಷಣ ಕಟಾವ್ ಮಾಡ್ಬೋದು. ವಾರಕ್ಕೆ 2 ದಿವಸ ಕಟಾವ್ ಮಾಡೋದು ಅದೇ ಕಾರಣ, ಜಾಸ್ತಿ ಬೆಳೆದ್ರೆ ಮಾರ್ಕೆಟ್ ಕಡಿಮೆ ಕೇಳುತ್ತೆ. ಈಗ ಒಂದೊಳ್ಳೆ ನೀವು ಕಟಾವ್ ಮಾಡಿದ್ರಿ, ಇವತ್ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಥವಾ ಗಿರಾಕಿಗಳು ಯಾರು ಬರ್ಲಿಲ್ಲ, ನಾಳೆ ಮಾರಾಟ ಇಲ್ಲ, ಬಣ್ಣ ಬದಲಾವಣೆ ಏನು? ಬಣ್ಣ ಬದಲಾಗುದಿಲ್ಲ. ಮತ್ ನಾವು ಇವತ್ತು ಕೊಯ್ದದ್ದನ್ನ ತೂಕ ಮಾಡಿ 100-200 ಗ್ರಾಮ್ ಕಡಿಮೆ ಬರಬಹುದು ಇಷ್ಟೇ, ಗುಣಮಟ್ಟ ಏನು ಹೋಗಲ್ಲ, ಏನೇನಾಗುದಿಲ್ಲ. ಹಂಗಾಗಿ ಒಂದೆರಡು ದಿನ ಹೆಚ್ಚು ಕಡಿಮೆ ಆದ್ರೂ ಕೂಡ ಏನ್ ಸಮಸ್ಯೆ ಇಲ್ಲ, ಏನ್ ಸಮಸ್ಯೆ ಇಲ್ಲ. ಫ್ರಿಜ್ ನಾಗ ಇರಬೇಕು ಹಂಗೇನಿ? ಫ್ರಿಜ್ ಇಲ್ಲ ನಂದು, ನಾ ಫ್ರಿಜ್ ನಲ್ಲಿ ಇಟ್ಟೇ ನೋಡ್ಲಿಲ್ಲ ಇನ್ನು, ಫ್ರಿಜ್ ಇಲ್ಲ. ನಾ ನೆಲದ ಮೇಲೆ ತಂಪು ನೆಲದ ಮೇಲೆ ಹರಡಿ ಇಟ್ಬಿಟ್ರೆ 4 ದಿವಸ ಏನ್ ತೊಂದರೆ ಆಗುದಿಲ್ಲ. ನಾವು ಮಾರ್ಕೆಟ್ ಇಲ್ಲ ಅಂತ ಹೇಳಿ ಕಡೆಗೆ ಮಾಡ್ಬೋದು. ಈ ನಮಗೆ ಶೀಕ್ನವ್ರು ಇರ್ತಲ್ಲ, ಜ್ವರ ಥಂಡಿ ನೆಗಡಿ ಇಂತಹ ದೊಡ್ಡ ಶೀಕು ಆಪರೇಷನ್ ಮಾಡಿದವ್ರಿಗೆ ಸಹ ಡಾಕ್ಟರ್ ಮಂದಿ ಹೇಳ್ತಾರೆ ಇದು ಭಾರಿ ಪೌಷ್ಟಿಕಾಂಶ ಇದೆ, ಇದ್ರ ಪದಾರ್ಥವನ್ನು ಯಾವುದೇ ಕೊಡಿ ಶೀಕ್ನವರಿಗೆ ತೊಂದರೆ ಇಲ್ಲ. ಅಷ್ಟು ಪೌಷ್ಟಿಕಾಂಶದ ಆಗರ, ಪೌಷ್ಟಿಕಾಂಶದ ಆಗರ ಆಗರ ನಾವು ಬಾಜಿ ಮಾಡಬಹುದು. ಅದನ್ನೆಲ್ಲ ಮಾಡ್ದಂಗೆ ಮಾಡಬಹುದು. ಮತ್ತೆ ನಾವು ಈ ಸಣ್ಣ ಕೊಚ್ಚಿ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಹಸಿ ಅಂತ ಹೇಳಿ ಮಾಡ್ತಾರೆ, ಅರೆ ಬೇಯಿಸಬೇಕು. ಅಂದ್ರೆ ಪೂರ್ತಿ ಹಸಿನೂ ಅಲ್ಲ, ಮಿದು ಆಗುವಷ್ಟು ಬೇಯಿಸೋದು ಅಲ್ಲ, ಅರೆ ಬೇಯಿಸಿ ಅದನ್ನ ನಾವು ಒಗ್ಗರಣೆ ಇದು ಹಾಕಿ ಅದನ್ನು ತಿನ್ಬಹುದು. ಫಸ್ಟ್ ಕ್ಲಾಸ್ ರುಚಿ ಅದು. ಹೋಟೆಲ್ನಲ್ಲಿ ಬೇಡಿಕೆ ಜಾಸ್ತಿ, ಅವ್ರಿಗೆ ತುಟ್ಟಿ ಆಗತ್ತೆ. ರೇಟು ಜಾಸ್ತಿ ಆಗತ್ತೆ, 150-170 ಅಂತ ಕೂಡಲೇ ಅವರಿಗೆ ತುಟ್ಟಿ ಜಾಸ್ತಿ ರೊಕ್ಕ ಬೇಕಲ್ಲ ಅದಕ್ಕೆ, ಹಾಗಾಗಿ ಅವ್ರು ತಗೊಳ್ಳೋದಿಲ್ಲ. ನಮ್ಮ ಈ ಹಳ್ಳಿ ಮಾರ್ಕೆಟ್ ಅಂದ್ರೆ ಮನೆಯವರೇ ತೂಕ ತೂಕನೇ, 1 ಕೆಜಿಗೆ 1 ಕೆಜಿನೇ ಅದು ಇದು 150 ರೂಪಾಯಿ ಇದಕ್ಕೆ. ಇದಕ್ಕೇನ್ರ ಜನರಿಗೆ ಧಾರ್ಮಿಕ ನಂಬಿಕೆ ಅಂತ ಏನ್ರ ಇದೆಯಾ? ತಿನ್ಬೇಕು ಅದೊಂದು ಪವಿತ್ರ ಅನ್ನುವಂಥದ್ದು? ಏನಿಲ್ಲ, ಹಂಗೇನಿಲ್ಲ. ತಿನ್ನೋದ ರುಚಿ ಮತ್ತು ಪೌಷ್ಟಿಕಾಂಶ ಇಲ್ಲ ಅನ್ನುವಂಥದ್ದು. ಹೌದು, ಬೇಡಿಕೆ ಇದ್ದಷ್ಟು ಸಪ್ಲೈ ನನ್ನ ಹತ್ರ ಸಾಧ್ಯನೇ ಆಗಿಲ್ಲ. ಅಂದ್ರೆ ಬೆಳೆಯುವ ಸಂಖ್ಯೆ ಕಡಿಮೆ ಇದೆ? ಕಡಿಮೆ ಇದೆ, ಬಹಳ ಕಡಿಮೆ ಇದೆ. ಅದು ಬೆಳೆಯುವುದು ಭಾರಿ ಈಜಿ, ಏನು ಕಷ್ಟನೇ ಇಲ್ಲ. ನನಗಂತೂ ಬಹಳ ಸುಖದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಆರಾಮ್ ಕೆಲಸ. ಅಂದ್ರೆ ಬರೀ ಮತ್ತು ಓಪನ್ ಮಾಡ್ತಾ ಇರ್ಬೋದಲ್ಲ, ಒಂದೊಂದು 4-5 ಇಂಚ್ ಬುಡ ಕಟ್ ಮಾಡ್ಬಿಟ್ರೆ ಹೊಸ ಗಡಿ ಮಾಡಿಬಿಟ್ರೆ 4 ವರ್ಷ ಅದೇ ಕೆಲಸ ಆಗತ್ತೆ, ಹಾಗಾಗಿ ಲಾಭ. ಒಟ್ಟಾರೆ ಈ ಬೆಳೆಯನ್ನ ಬೆಳಿಬೇಕು ಅನ್ನುವಂತ ರೈತರಿಗೆ ಏನ್ ಹೇಳ್ತೀರಿ? ಇದನ್ನ ಅವಶ್ಯವಾಗಿ ಬೆಳೆಯಿರಿ, ಇದು ಮಾರ್ಕೆಟ್ ನಲ್ಲೂ ಚಲೋದು. ಇನ್ನು ಸ್ವಲ್ಪ ರೇಟ್ ಕಡಿಮೆ ಆದ್ರೂ ಸಹ ಲಾಭವೇ ನಮಗೆ ಮಾಡುವಂತವ್ರು. ಇದು ಕಷ್ಟದ ಕೆಲಸ ನನಗನ್ಸ್ಲಿಲ್ಲ. ನಾನೀಗ 72ನೇ ವರ್ಷದಲ್ಲಿದ್ದರೂ ನಾನೇ ಇದನ್ನ ಮೇಂಟೆನ್ಸ್ ಮಾಡ್ಕೊಂಡು ಹೋಗ್ತೇನೆ. ಈಗ 300 ಸಾಮಾನ್ಯ 5-8 ಗುಂಟೆ ಸುಮಾರು ಜಾಗಕ್ಕೆ ಮಾಡಿದ್ರಲ್ಲ, ನಾನು ಈಗ 72ನೇ ವರ್ಷದಲ್ಲೂ ಇದನ್ನ ಮೇಂಟೆನ್ಸ್ ಮಾಡಿ ಪೂರ್ತಿ ಕೆಲಸನು ಏನು ಮತ್ತು ಒಂದು ಲೇಬರ್ಸ್ ತಗೊಳ್ಳೋದೇ ಇಲ್ಲ ಯಾವಾಗೂ. ಇದು ಲಾಭ ನಮಗೆ. ಈಗ 4 ತಿಂಗಳಾಯಿತು, ಎಲ್ಲ ಕಟಾವು ಮುಗೀತು, ಅದು ಬಳ್ಳಿ ಹಣ್ಣಾಗಕ್ಕೆ ಬಂತು, ನೀವು ಕಟ್ ಮಾಡಿದ್ರಿ, ತೆಗೆದು ಹಾಕಿದ್ರಿ, ಎಷ್ಟು ದಿನಕ್ಕೆ ಮತ್ತೆ? ಹಾಗಾಗಿ ನಾವು ವರ್ಷದಲ್ಲಿ 2 ಸರಿ ಬೆಳಿತೋಗ್ಬೋದು. ವರ್ಷದಲ್ಲಿ ಈಗ 4 ತಿಂಗಳು 8 ತಿಂಗಳಾಯ್ತು ಬೆಳೆಸಬಹುದು, ಮುಂದೆ 2 ತಿಂಗಳು ಅದಕ್ಕೆ ಬೆಳವಣಿಗೆ ಟೈಮು ಅಷ್ಟೇ, 2 ಸಲ ಆರಾಮ್ ಬೆಳಿಬಹುದು. ಅದರ ಜೀವಿತಾವಧಿ 4-5 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಸಿಗುತ್ತೆ. 10 ಗಂಟೆಗೆ 1 ಲಕ್ಷ ಇದೇನೆ ಅದು ನಾನು ಮಾಡಿದ್ದೇನೆ. ಹಂಗಾಗಿ ಇದೊಂದು ಅತ್ಯಂತ ಸರಳವಾಗಿ ಇರುವಂತಹ ಬೆಳೆ, ಬೇಡಿಕೆ ಇರುವಂತಹ ಪದಾರ್ಥವನ್ನ ಕೊಡುತ್ತೆ, ಮತ್ತೆ ಯಾರು ಬೇಕಾದ್ರೂ ಮಾಡಬಹುದು. 72 ವರ್ಷದ ಭಟ್ರೆ ಮಾಡ್ತಾ ಇದಾರೆ ಅಂದ್ರೆ ಯಾರು ಬೇಕಾದ್ರೂ ಮಾಡಬಹುದು ಅಲ್ವಾ? ಆರಾಮ್ ಮಾಡಬಹುದು, ಯಾವ ಕಷ್ಟ ಇಲ್ಲದೆ. ಈಜಿ ಆದ ಬೆಳೆ ಅಂದ್ರೆ ಇದೆಯ, ಮತ್ತೆ ರೇಟ್ ಜಾಸ್ತಿ ಸಿಗೋದ್ರಿಂದ 150-160 ರೂಪಾಯಿ ಕೆಜಿಗೆ ಸಿಗೋದ್ರಿಂದ ನಮಗೆ ಇನ್ಫಾರ್ಮೇಶನ್ ಕೊಟ್ಟರು ತಗೊಳ್ತದೆ, ಕಾಯಿ ಆಗ್ತದೆ, ಅದರಿಂದ ಅದು ಲಾಭ. ಮತ್ತೆ ನಾವು ಬೇರೆ ಪ್ರದೇಶಕ್ಕೆ, ಬೆಂಗಳೂರು, ಗೋವಾ ಆ ಕಡೆನೂ ಕಳಿಸ್ಬೋದು. ಗೋವಾದಲ್ಲಿ ಮತ್ತು ದೊಡ್ಡ ಮಾರ್ಕೆಟ್ ಅಂತೆ. ನನಗೀಗ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಬೆಳೆದು ಗೋವಾಕ್ಕೆ ಮಾರ್ಕೆಟ್ ನೋಡಬೇಕು ಅಂತ ಹೇಳಿ ಬಹಳ ಆಸೆ ಇದೆ ನನಗೆ. ಅಲ್ಲಿ ಬೇಡಿಕೆ ಹೇಗಿದೆ? ಜಾಸ್ತಿ ಅದೇ ಅಂತೆ, ಅಲ್ಲಿ 200 ರೂಪಾಯಿ ಮೇಲಂತೆ ಒಂದು ಕೆಜಿಗೆ. ಟೂರಿಸ್ಟ್ ಬರ್ತಾರಲ್ಲ, ಟೂರಿಸ್ಟ್ ಬರ್ತಾರೆ ಅದರಿಂದ ಅಲ್ಲಿ. ಮತ್ತೆ ನಾವು ಹೇಳಿದರೆ ಮೀನು ಪದಾರ್ಥಕ್ಕೆ ಒಳ್ಳೇದಂತೆ ಇದೆ. ಈಗ ನಾವು ಮೀನು ತಿಂದ್ರೆ ಯಾವ ಪೌಷ್ಟಿಕಾಂಶ ಅದೆಯೋ ಅದೇ ಶಕ್ತಿ ಪೌಷ್ಟಿಕಾಂಶ ಈ ಮಾಡಲದಲ್ಲಿ ಇದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಅದರಿಂದ ಈಗ ಮೀನು ಪದಾರ್ಥಕ್ಕೆ ಯಾವ ಶಕ್ತಿ ಇದೆಯೋ ಅದೇ ಶಕ್ತಿ ಈ ಮಾಡಗಲ ಕಾಯಿಯಲ್ಲಿ ಅದೇ. ಅಂದ್ರೆ ಇದು ಏನಂದ್ರೆ ಬೇರೆ ಬೇರೆ ರೆಸಿಪಿ ಇದೆ ಇದ್ರೊಳಗೆ, ನಿಮಗೆ 2-3 ಗೊತ್ತಿದೆ. ಕೆಲವೊಂದು 10-15 ಟೈಪ್ ಮಾಡ್ತಾರೆ ಹೋಟೆಲ್ನೊಳಗೆ. ವಿಪರೀತ ರುಚಿಯಾಗಿ ಮೀನ ತಿಂದಂಗೆ ಅನಿಸ್ಬೇಕು, ಆ ರೀತಿ ಮಾಡೋರು ಇದ್ದಾರೆ. ಆ ರೀತಿ ಮಾಡಿದ್ರೆ ಬಹಳ ರುಚಿಯಿಂದ ತಿಂತಾರೆ. ಹಂಚ್ಕೊಂಡ್ರಿ ಭಟ್ರೆ, ಈ ಮಾಡ ಹಗಲ ಅಗದಿ ಸರಳವಾದಂತ ಬೆಳೆ, ಇದನ್ನ ಎಲ್ಲ ರೈತರು ಬೆಳಿಲಿ. ಒಂದ್ ವೇಳೆ ದೊಡ್ಡ ಪ್ರಮಾಣದಲ್ಲಿ ಹಾಕ್ಲಿಲ್ಲ ಅಂದ್ರು ಮನೆ ಹಿತ್ತಲ್ದಾಗ ಒಂದ್ 4-5 ಬಳ್ಳಿ ಆದ್ರೂ ಹಾಕೋಬಹುದು ಆರಾಮಾಗಿ. 4-5 ಬಳ್ಳಿ ನೀವು ತಂಪು ಜಾಗದೊಳಗೆ ಎಲ್ಲಿ ನೀವು ಒಂದ್ 4-5 ಬಳ್ಳಿ ಅದೇ ಕಷ್ಟ ಇಲ್ಲದೆ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ವೆಂಕಟರಮಣ ಗೋಪಾಲ್ ಭಟ್ ಇವರೊಂದಿಗೆ ಮಾಡ ಹಾಗಲ ಬೇಸಾಯ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತ ರೂಪಿಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ. ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ. ಮಾಟಿ ಕಮ್ ನಹೀ, ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಹೈ, ಪರ್ಚಾ ಕಮ್ ಔರ್ ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಸೇ ಜೈವಿಕ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ ಕಿ ಪರಂಪರಾ ಹೈ, ಪರಂಪರಾಗತ ಖೇತಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ 7:20 ಈಗ ಅವರಿಂದ ಭಜನಾ ಪದಗಳನ್ನ ಕೇಳುವಿರಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಪದಗಳು. ಮೊದಲಿಗೆ ಹರ ಹರ ಹರ ಹರವಲ್ಲೆ ನೀ ಗುರುವಿನ ಪಾದವ ಹಿಡಿವಲ್ಲಿ. ಮುಂದೆ ಕೇಳಿ ಪಾಪಿ ಜ್ಞಾತಕ ಬೇಕು ಪರಮತತ್ವದ ಬೋಧ. ಪಾಪಿ ಜ್ಞಾತಕ ಬೇಕು ಈಗ ಕೊನೆಯಲ್ಲಿ ಕೇಳಿ ನಾನಾರೆಂಬುದು ಆಹ ನಾರಾಯಣ ಬ್ರಹ್ಮ ಸದಾ ಶಿವ